ಅಲ್ಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆವಾ, ಇಷ್ಟೆಲ್ಲಾ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕಡಲೆ, ಜೋಳ ಹಾಗೂ ಗೋಧಿ ಬೆಳೆಗಳಿಗೆ ಬರುವ ರೋಗಗಳು ಹಾಗೂ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಪಿವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ರಾಮೇಶ್ವರ ಶಿರಬಡಗಿ. ಡಾಕ್ಟರ್ ಪಿವಿ ಪಾಟೀಲ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಈ ಹಿಂಗಾರಿ ಬೆಳೆಗಳಾದ ಕಡಲೆ, ಜೋಳ ಮತ್ತು ಗೋಧಿ ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳು ಮತ್ತು ಅವುಗಳ ಲಕ್ಷಣ ಮತ್ತು ಅವುಗಳನ್ನ ಯಾವ ರೀತಿ ಹತೋಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ತಿಳಿಸ್ತಾ ಇದ್ದೀರಲ್ಲ. ಮೊದಲಿಗೆ ಈ ಕಡಲೆ ಬೆಳೆಗೆ ಯಾವ್ಯಾವ ರೋಗ ಬರ್ತಾವ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಆಗ್ಲಿ. ಈ ಕಡಲೆ ಬೆಳೆ ಅಂತಕ್ಕಂಥದ್ದು ನಮ್ಮ ರಾಜ್ಯದ ಹಿಂಗಾರು ಹಂಗಾಮಿನ ಅತಿ ಪ್ರಮುಖವಾದಂತಹ ಬೆಳೆ ರೀ. ಅದರಲ್ಲಿ ಉತ್ತರ ಕರ್ನಾಟಕದ ಗದಗ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ, ಬೆಳಗಾವಿ ಮತ್ತು ಬಳ್ಳಾರಿ ಜಿಲ್ಲೆಯೊಳಗೆ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಈ ಬೆಳೆಯನ್ನ ಬೆಳೀತಾರೆ. ಈ ಬೆಳೆಗೆ ಪ್ರಮುಖವಾಗಿ ಎರಡು ರೋಗಗಳು ಖಂಡಿತವಾಗಿಯೂ ಬರ್ತವೆ. ಅವು ಯಾವ ಅಂದ್ರೆ, ಒಂದು ಶಿಡಿ ಅಥವಾ ಬಾಡು ರೋಗ ರೀ, ಮತ್ತೊಂದು ತುಕ್ಕು ರೋಗ ಅಥವಾ ಭಂಡಾರು ರೋಗ. ಕಡಲೆ ಬೆಳೆಯುವ ಎಲ್ಲಾ ರೈತರು ಈ ಎರಡು ಬೆಳೆಗಳ ಲಕ್ಷಣ, ಇದು ಯಾವ ರೀತಿ ಪ್ರಸಾರವಾಗ್ತದೆ ಮತ್ತು ಇದನ್ನ ಯಾವ ರೀತಿ ಹತೋಟಿ ಮಾಡಬೇಕು ಅಂತಕ್ಕಂಥ ಕ್ರಮಗಳನ್ನ ತಿಳಿದುಕೊಳ್ತಕ್ಕಂಥದ್ದು ಬಹಳ ಅವಶ್ಯ ಐತಿ ನೋಡ್ರಿ. ಹೌದ್ರಿ. ಕಡಲೆ ಬೆಳೆಯಲ್ಲಿ ಸಿಡಿ ಅಥವಾ ಈ ಬಾಡು ರೋಗ ಅಂದ್ರಲ್ಲ, ಅದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಆಗಲ್ರಿ. ಈ ಸಿಡಿ ಅಥವಾ ಬಾಡು ರೋಗ ಕಡಲೆ ಬೆಳೆಯ ಅತಿ ಪ್ರಮುಖವಾದಂತ ರೋಗ ಆಗೈತ್ರಿ. ಹೆಚ್ಚು ಕಡಿಮೆ ರಾಜ್ಯದ ಕಡಲೆ ಬೆಳೆಯುವ ಎಲ್ಲಾ ಪ್ರದೇಶಗಳಲ್ಲಿಯೂ ಇದರ ಬಾಧೆ ನಾವು ನೋಡಬಹುದು. ಈ ರೋಗದ ಪ್ರಮುಖ ಲಕ್ಷಣ ಅಂದ್ರೆ ಗಿಡಗಳು ಒಣಗಿ ಸಾಯ್ತಕ್ಕಂಥದ್ದು. ಸಣ್ಣ ಸಸಿಯಿಂದ ಹಿಡಿದು ಕಟಾವಿಗೆ ಬರುವ ಸಮಯದವರೆಗೂ ಕೂಡ ಗಿಡಗಳು ಒಣಗಿ ಸಾಯುವುದನ್ನ ನಾವು ನೋಡಬಹುದು. ಅದರಲ್ಲಿಯೂ ಕೂಡ ಹೂವು ಕಾಯಿ ಬಿಡುವ ಹಂತದೊಳಗೆ ಈ ಗಿಡಗಳು ಒಣಗಿ ಸೀರ್ಣ ಪ್ರಮಾಣದಲ್ಲಿ ಸಾಯುವುದನ್ನ ನಾವು ನೋಡಬಹುದು. ಪ್ರಾರಂಭದೊಳಗೆ ಈ ಒಣಗಿ ಸಾಯ್ತಕ್ಕಂಥ ಗಿಡಗಳ ಎಲೆಗಳು ತಿಳಿ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಪೂರ್ತಿ ಗಿಡ ಒಣಗಿ ಎಲ್ಲಾ ಎಲೆಗಳು ಉದುರಿ ಬೀಳುವುದನ್ನು ಕೂಡ ನಾವು ನೋಡಬಹುದು. ಕೆಲವು ಸಂದರ್ಭದೊಳಗೆ ಗಿಡದ ಕೆಲವು ರೆಂಬೆಗಳು ಮಾತ್ರ ಒಣಗಿದ್ದನ್ನು ಕೂಡ ನಾವು ನೋಡಬಹುದು. ಇಂತಹ ಗಿಡಗಳನ್ನು ಕಿತ್ತು ನಾವು ನೋಡಿದ ಅಂತ ಸಂದರ್ಭದೊಳಗೆ ಬೇರು ಸಾಮಾನ್ಯವಾದಂತಹ ಗಿಡದಂತೆ ಮುಖ್ಯ ಕಾಂಡವನ್ನು ಗಿಡದಂತೆ ಕಂಡಿದ್ರೂ ಕೂಡ ಮುಖ್ಯ ಕಾಂಡವನ್ನ ನೀವು ಏನಾದ್ರೂ ಸೀಳಿ ಒಳಗಿರುವ ನೀರು ವಾಹಿನಿ ಕೋಶ ಕಂದು ಬಣ್ಣಕ್ಕೆ ತಿರುಗಿರುವುದನ್ನ ಕಾಣಬಹುದು. ಇದು ಬಹಳ ಮುಖ್ಯವಾದಂತಹ ಗಿಡವನ್ನ ನೀವು ಕಿತ್ ನೋಡಿದಾಗ ಅದರ ಬೇರುಗಳು ಉಳಿದಂತ ಗಿಡಗಳಂತೆ ಕಾಣಿಸಿದ್ರು ಕೂಡ ಅದನ್ನ ನೀವು ಸೀಳಿ ನೋಡಿದಾಗ ಒಳಗಿನ ನೀರು ವಾಹಿನಿ ಕೋಶ ಅಂದ್ರೆ ಕೈಲನ್ ಹಸಲ್ಸ್ ಅಂತ ನಾವು ಏನ್ ಹೇಳ್ತೀವಿ ಅದು ಕಂದು ಬಣ್ಣಕ್ಕೆ ತಿರುಗಿರುವುದನ್ನ ನಾವು ಕಾಣಬಹುದು. ಕೆಲವು ಸಂದರ್ಭದೊಳಗೆ ಬೇರು ಕೊಳೆ ರೋಗದಿಂದಲೂ ಕೂಡ ಈ ಗಿಡಗಳು ಒಣಗಿರುವುದನ್ನ ನಾವು ನೋಡಬಹುದ್ರಿ. ಇನ್ನ ಈ ಸಿಡಿ ಅಥವಾ ಬಾಡು ರೋಗದ ರೋಗಾಣು ಎಲ್ಲಿ ವಾಸವಾಗಿರ್ತಾವಂತೀರಿ? ಈ ಸಿಡಿ ಅಥವಾ ಬಾಡು ರೋಗ ಫಿಜೇರಿಯಂ ಉಡಮ್ ಅಂತಕ್ಕಂತ ಶಿಲೀಂಧ್ರದಿಂದ ಬರ್ತದ್ರಿ ಮತ್ತು ಕಡಲೆ ಬೆಳೆಯನ್ನ ತೆಗೆದ ನಂತರ ಇದು ಮಣ್ಣಿನಲ್ಲಿಯೇ ಕ್ಲಾಮಿಡೋಸ್ಪೋರ್ಸ್ ಎಂಬ ರೋಗ ಕಣಗಳ ರೂಪದಲ್ಲಿ ವಾಸವಾಗಿ ಮುಂದಿನ ವರ್ಷ ಅದೇ ಹೊಲಕ್ಕೆ ಕಡಲೆ ಬೆಳೆಯನ್ನ ನಾವು ಬೆಳೆದಲ್ಲಿ ಮತ್ತೆ ಸೋಂಕು ತಗಲಿ ಗಿಡಗಳು ಒಣಗಿ ಸಾಯುವಂತೆ ಮಾಡ್ತದ್ರಿ. ಇನ್ನ ಈ ಬಾಡು ರೋಗದ ಹತೋಟಿ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಇದು ಬಹಳ ಮುಖ್ಯವಾದಂತಹದ್ದು ಮತ್ತು ಪ್ರತಿಯೊಬ್ಬ ರೈತರು ಕೂಡ ಈ ಕಡಲೆ ಬೆಳೆಯ ಸಿಡಿ ಅಥವಾ ಬಾಡು ರೋಗದ ಹತೋಟಿ ಕ್ರಮವನ್ನ ಸಮಗ್ರವಾಗಿ ಅನುಸರಿಸಿದ್ರೆ ಖಂಡಿತವಾಗಿಯೂ ಈ ರೋಗದ ಬಾಧೆಯನ್ನ ಕಡಿಮೆಗೊಳಿಸಬಹುದ್ರಿ. ಅದರಲ್ಲಿ ಮುಖ್ಯವಾಗಿ ಮೊದಲನೇದು ರೈತರು ಮಾಡಬೇಕಾದಂತ ಕೆಲಸ ಏನಪ್ಪಾ ಅಂದ್ರೆ, ನಾನು ಈಗಾಗಲೇ ಹೇಳಿದಂತೆ ಈ ರೋಗದ ರೋಗಾಣು ಕಡಲೆ ಬೆಳೆಯುವ ಹೊಲದ ಮಣ್ಣಿನಲ್ಲಿಯೇ ವಾಸವಾಗಿರುವುದರಿಂದ ಪ್ರತಿ ವರ್ಷ ಅದೇ ಹೊಲದಲ್ಲಿ ಕಡೆಯಲ್ಲೇ ಬೆಳೆಯನ್ನ ಬೆಳೆಯದೆ ಹಿಂಗಾರಿ ಜೋಳದ ಜೊತೆಗೆ ಕಾಲ್ಗೈ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ರೀ. ಯಾಕಂದ್ರೆ ಇದು ರೋಗಾಣು ಬೀಜ ಅದೇ ಹೊಲದಲ್ಲಿ ವಾಸವಾಗಿರೋದ್ರಿಂದ ಪ್ರತಿ ವರ್ಷ ನಾವು ಅದನ್ನ ಬೆಳೆಯದೆ ಬೇರೆ ಬೆಳೆ, ಅದರಲ್ಲಿಯೂ ಹಿಂಗಾರಿನಲ್ಲಿ ಇನ್ನೊಂದು ಬೆಳೆ ಮುಖ್ಯವಾದಂತ ಬೆಳೆ ಅಂದ್ರೆ ಜೋಳ, ಈ ಜೋಳವನ್ನು ಬೆಳೆಯುವುದರಿಂದ ಸ್ವಲ್ಪ ಮಟ್ಟಿಗೆ ಈ ಒಂದು ಸಿಡಿ ರೋಗದ ಬಾಧೆಯನ್ನ ಕಡಿಮೆ ಮಾಡಬಹುದ್ರಿ. ಇದರ ಜೊತೆಗೆ ಕಡಲೆ ಬೆಳೆಯುವ ಹೊಲವನ್ನ 8-9 ಆಳವಿರುವಂತ ನೇಗಿಲು ಹೊಡಿಬೇಕ್ರಿ. ಅಂದ್ರೆ ನಾವು ಅತಿ ಆಳವಾಗಿ ಭೂಮಿಯನ್ನ ಉಳುವುದರಿಂದ ಈ ಎಲ್ಲಾ ರೋಗಗಳು ಮಣ್ಣಿನಲ್ಲಿ ಹೂಳುವುದರಿಂದ ಈ ರೋಗದ ಒಂದು ತೀವ್ರತೆಯನ್ನ ನಾವು ಕಡಿಮೆ ಮಾಡಬಹುದು. ಮತ್ತು ಬಿತ್ತುವ ಪೂರ್ವದಲ್ಲಿ ಇದು ಬಹಳ ಮುಖ್ಯವಾದದ್ದು. ಪ್ರತಿ ಕಿಲೋಗ್ರಾಂ ಕಡಲೆ ಬೀಜಕ್ಕೆ 3 ಗ್ರಾಂ ಸಂಯುಕ್ತ ಶಿಲೀಂಧ್ರ ನಾಶಕವಾದಂತಹ ವೈಟವ್ಯಾಕ್ಸ್ ಪವರ್, ಇದು ಕಾರ್ಬಾಕ್ಸಿನ್ ಮತ್ತು ಥೈರಾಮ್ ನಿಂದ ಒಳಗೊಂಡಿರುತ್ತದೆ. ಈ ವೈಟವ್ಯಾಕ್ಸ್ ಪವರ್ ಅಂತಕ್ಕಂತ ಒಂದು ಶಿಲೀಂಧ್ರ ನಾಶಕದಿಂದ ಅಥವಾ ಇದು ಕೆಮಿಕಲ್ ಬ್ಯಾಡಪ್ ಅಂತ ರೈತರ ಅನಿಸಿದ್ರೆ ಪ್ರತಿ ಕಿಲೋ ಬೀಜಕ್ಕೆ 10 ಗ್ರಾಂ ಟ್ರೈಕೋಡರ್ಮ ಹುಡಿಯಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕ್ರಿ. ಇನ್ನ ಈ ಬೀಜೋಪಚಾರ ಮಾಡ್ಬೇಕಂದ್ರಲ್ಲ, ಈ ಬೀಜೋಪಚಾರದ ಜೊತೆಗೆ ಮತ್ತೇನ್ ಮಾಡ್ಬೇಕಂತೀರಿ? ಬರೀ ಬೀಜೋಪಚಾರವನ್ನು ಮಾಡುವುದರಿಂದ ಈ ರೋಗ ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಆದ್ರಿಂದ ನಾವು ಬೀಜೋಪಚಾರದ ಜೊತೆಗೆ 1 ಕಿಲೋಗ್ರಾಂ ಟ್ರೈಕೋಡರ್ಮ ಹುಡಿಯನ್ನ 100 ಕಿಲೋಗ್ರಾಂ ಅಂದ್ರೆ 1 ಕ್ವಿಂಟಲ್ ಪುಡಿ ಮಾಡಿದಂತ ಸಗಣಿ ಗೊಬ್ಬರ, ಇದು ಬಹಳ ಮುಖ್ಯ ರೀ. ನಾವು ಹೆಂಡಿ ಇರತಕ್ಕಂತದ್ದಲ್ಲ, ತಣ್ಣಗೆ ಪುಡಿ ಮಾಡಿದಂತ ಸಗಣಿ ಗೊಬ್ಬರ ಅಥವಾ 100 ಕಿಲೋಗ್ರಾಂ ಅಂದ್ರೆ 1 ಕ್ವಿಂಟಲ್ ಎರೆಹುಳು ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಶೇಕಡಾ 50% ತೇವಾಂಶ ಇರುವಂತೆ ಮಾಡಿ ಪ್ಲಾಸ್ಟಿಕ್ ಹೊದಿಕೆಯಿಂದ ಮುಚ್ಚಿ ಕನಿಷ್ಠ 7 ದಿವಸಗಳವರೆಗೆ ಇಟ್ಟು 1 ಎಕರೆ ಹೊಲಕ್ಕೆ ಬಿತ್ತುವ ಸಮಯದಲ್ಲಿ ಬೀಜಗಳ ಸಾಲಿನಲ್ಲಿಯೇ ಬೀಳುವಂತೆ ಹಾಕಬೇಕು. ಇದು ಬಹಳ ಮುಖ್ಯವಾದಂತಾದ್ರೆ ಇದನ್ನ ರೈತರು ಖಂಡಿತವಾಗಿ 1 ವಾರ ಅಥವಾ 15 ದಿವಸ ಮೊದಲೇ ಬಿತ್ತುವುದಕ್ಕಿಂತ ಮೊದಲೇ ಇದನ್ನ ತಯಾರು ಮಾಡಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇದು ಯಾವ ರೀತಿ ಮಾಡಬೇಕು ಅಂದ್ರೆ 1 ಕಿಲೋಗ್ರಾಂ ಟ್ರೈಕೋಡರ್ಮ ಹುಡಿಯನ್ನ 1 ಕ್ವಿಂಟಲ್ ಪುಡಿ ಮಾಡಿದ ಸಗಣಿ ಗೊಬ್ಬರ ಅಥವಾ 100 ಕಿಲೋಗ್ರಾಂ ಎರೆಹುಳದ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಇದಕ್ಕೆ ಸ್ವಲ್ಪ ನೀರು ಚಿಮುಕಿಸಬೇಕು. ಶೇಕಡಾ 50% ಹಸಿ ಇರುವಂತ ನೋಡಿಕೊಂಡು ಇದನ್ನ ಪ್ಲಾಸ್ಟಿಕ್ ಒಂದು ಕವರ್ ನಿಂದ ಅದನ್ನ ಮುಚ್ಚಿ ಕನಿಷ್ಠ 7 ದಿವಸ, ನೀವು 15 ದಿವಸ ಇಡಬಹುದು, 20 ದಿವಸ ಇಡಬಹುದು, ತಿಂಗಳವರೆಗೆ ಕೂಡ ಇದನ್ನ ಇಟ್ಟರೆ ಏನಾಗೋದಿಲ್ಲ. ಆದ್ರೆ ಕನಿಷ್ಠ 7 ದಿವಸ ಮಾತ್ರ ಇದನ್ನ ಪ್ಲಾಸ್ಟಿಕ್ ಹೊದಿಕೆಯಿಂದ ಮುಚ್ಚಿ ಇಟ್ಟಂತ ಸಂದರ್ಭದೊಳಗೆ ಇದರಲ್ಲಿ ಇರ್ತಕ್ಕಂತ ಟ್ರೈಕೋಡರ್ಮ ಬೀಜ ಕಣಗಳ ಸಂಖ್ಯೆ ಹೆಚ್ಚಾಗಿ ಈ ರೋಗದ ಹತೋಟಿಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಇದನ್ನ ಯಾವ ರೀತಿ ಹಾಕ್ಬೇಕು ಅಂತಂದ್ರೆ, ಹೊಲ ಬಿತ್ತುವಂತ ಸಂದರ್ಭದೊಳಗೆ ಇದು ಬೀಜದ ಸಾಲಿನೊಳಗೆ ಬೀಳ್ಬೇಕು, ಹೊಲ ತುಂಬಾ ನೀವು ಉಗ್ಗಬಾರದು. ಇಷ್ಟು ಮಾಡಿದ ಮೇಲೂ ಎಲ್ಲಾದರೂ ಹೊಲದೊಳಗೆ ಅಲ್ಲೊಂದು ಇಲ್ಲೊಂದು ಸಿಡಿ ರೋಗ ತಗುಲಿದಂತ ಸೋಂಕು ತಗುಲಿದಂತ ಗಿಡಗಳು ಏನಾದ್ರೂ ಇದ್ರೆ ಅವುಗಳನ್ನ ಕಳೆ ತೆಗೆಯುವಂತ ಸಂದರ್ಭದೊಳಗೆ ಇವುಗಳನ್ನ ಕಿತ್ತಿಸಿ ಹೊಲದಲ್ಲಿ ಎಲ್ಲಾದರೂ ಹೊಲದ ಹೊರಗಡೆ ಸುಡಬೇಕು, ಇಲ್ಲದೆ ಇದ್ರೆ ಮಣ್ಣಿನಲ್ಲಿ ಉಳಿದ್ರೆ ಬಹಳ ಒಳ್ಳೆಯದು. ತುಕ್ಕು ರೋಗದ ಬಗ್ಗೆ ಮಾಹಿತಿ ಮಾಡಿಕೊಡ್ರಲ್ಲ. ಇದು ಬಹಳ ಮುಖ್ಯವಾದಂತಹದ್ದು. ಹಿಂಗಾರಿಯಲ್ಲಿ ಬೆಳೆದಂತ ಅನೇಕ ಕಡಲೆ ಬೆಳೆದಂತ ರೈತರು ಕೆಂಪು ರೋಗ ಅಂತ ಹೇಳ್ತಿರ್ತಾರೆ. ಬಹಳಷ್ಟು ರೈತರು ಇದರ ಒಂದು ಪರಿಣಾಮವನ್ನ ಕಂಡಿದ್ದಾರೆ. ಈ ಕಡಲೆ ಬೆಳೆಗೆ ಬೆಳೆ ಸುಮಾರು 50-60 ದಿವಸದಿದ್ದಾರೆ. ಸುಮಾರು ಹೂವಾಡುವ ಹಂತದಲ್ಲಿ ಇದ್ದಂತ ಸಂದರ್ಭದೊಳಗೆ ಈ ತುಕ್ಕು ರೋಗ ಅಥವಾ ಭಂಡಾರ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳದಂತ ನಾವು ಕಾಣಬಹುದು. ಈ ರೋಗ 5-6 ವರ್ಷಗಳಿಂದ ಉತ್ತರ ಕರ್ನಾಟಕದಲ್ಲಿ ಬೆಳೆದಂತ ಕಡಲೆ ಬೆಳೆಗೆ ತೀವ್ರ ರೂಪದಲ್ಲಿ ಬಂದು ಸಾಕಷ್ಟು ಹಾನಿಯನ್ನ ಉಂಟು ಮಾಡ್ತಾ ಇದೆ. ಬಿತ್ತನೆ ಮಾಡಿದ ಕಡಲೆಯಲ್ಲಿ ಇದು ರೋಗ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬರುವುದರಿಂದ ಈ ಒಂದು ಭಾಗದ ರೈತರಂತೂ ಹೆಚ್ಚಿನ ಕಾಳಜಿ ವಹಿಸಬೇಕು. ರೋಗ ಲಕ್ಷಣದ ಬಗ್ಗೆ ತಿಳಿಸ್ಕೊಡ್ತೀರಿ? ಈ ರೋಗದ ಲಕ್ಷಣ ಸಾಮಾನ್ಯವಾಗಿ ಬೆಳೆ ಹೂವಾಡುವ ಹಂತದಲ್ಲಿದ್ದಾಗ ನಾವು ನೋಡಬಹುದು. ಪ್ರಾರಂಭದೊಳಗೆ ಗಿಡದ ಕೆಳಭಾಗದ ಎಲೆಗಳ ಕೆಳಭಾಗದಲ್ಲಿ ಅಂದ್ರೆ ಕೆಳಮೈ ಇರತಕ್ಕಂತ ಒಂದು ಎಲೆಗಳ ಕೆಳಮೈಯಲ್ಲಿ ಕಂದು ಬಣ್ಣದ ದುಂಡಾದ ಗುಳ್ಳೆಗಳ ರೂಪದಲ್ಲಿ ಕಂಡು ಬಂದು ನಂತರ ಎಲೆಗಳ ಮೇಲ್ಮೈ ಮೇಲೆಯೂ ಸಹ ಕಂಡು ಬರುತ್ತವೆ. ಕ್ರಮೇಣ ಗಿಡದ ಎಲ್ಲ ಎಲೆಗಳಿಗೂ ಹರಡಿ ಸೋಂಕಿತ ಗಿಡಗಳು ಸಂಪೂರ್ಣವಾಗಿ ಕೆಂಪು ಕಂದು ಬಣ್ಣಕ್ಕೆ ತಿರುಗುವುದನ್ನು ಕೂಡ ನಾವು ನೋಡಬಹುದು. ರೋಗದ ತೀವ್ರತೆ ಹೆಚ್ಚಾದ ಸಂದರ್ಭದಲ್ಲಿ ಪೂರ್ತಿ ಹೊಲವೇ ಕೆಂಪಾಗಿ ಕಾಣತಕ್ಕಂಥದ್ದನ್ನ ಎಲ್ಲಾ ರೈತರು ನೋಡಿದ್ದಾರೆ. ಇದರಿಂದಾಗಿ ಏನಾಗ್ತದಪ್ಪ ಅಂದ್ರೆ ಕಾಯಿಗಳ ಸಂಖ್ಯೆ ಮತ್ತು ಕಾಳಿನ ಗಾತ್ರ ಕಡಿಮೆ ಆಗೋದ್ರಿಂದ ಇಳುವರಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದು. ಇನ್ನು ಈ ತುಕ್ಕು ರೋಗದ ಹತೋಟಿ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಇದು ಬಹಳ ಮುಖ್ಯ. ತುಕ್ಕು ರೋಗದ ಹತೋಟಿಗಾಗಿ ರೈತರು ಶಿಲೀಂಧ್ರ ನಾಶಕ ಸಿಂಪರಣೆ ಮಾಡತಕ್ಕಂಥದ್ದು ಬಹಳ ಅವಶ್ಯ. ನಮ್ಮ ವಿಶ್ವವಿದ್ಯಾಲಯದಿಂದ ಆಗ್ಲಿ ಬೇರೆ ವಿಶ್ವವಿದ್ಯಾಲಯಗಳಿಂದ ಆಗ್ಲಿ ನಾವು ಏನು ಇಷ್ಟು ದಿವಸ ಅನೇಕ ರೈತರಿಗಾಗಿ ತಳಿಗಳನ್ನ ಬಿಡುಗಡೆ ಮಾಡಿದೀವಿ, ಎಲ್ಲಾ ತಳಿಗಳಿಗೂ ಕೂಡ ಈ ಒಂದು ತುಕ್ಕು ರೋಗ ಬರುತ್ತೆ. ಯಾವುದೇ ಒಂದು ತಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಇರದೇ ಇರೋದ ಕಾರಣ ಇದಕ್ಕಾಗಿ ನಾವು ರೈತರು ಶಿಲೀಂಧ್ರ ನಾಶಕಗಳನ್ನ ಕೆಮಿಕಲ್ ಫಂಗಿಸೈಡ್ಸ್ ಗಳನ್ನು ಉಪಯೋಗ ಮಾಡತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಇದಕ್ಕಾಗಿ ಬೆಳೆ ಹೂವಾಡುವ ಹಂತದಲ್ಲಿ ಇದ್ದಾಗ ಅದು ರೋಗ ಬರಲಿ ಬಿಡಲಿ, ಯಾಕಂದ್ರೆ ಸಾಕಷ್ಟು ಜನರು ರೈತರಿಗೆ ಇದು ಪ್ರಾರಂಭದ ಲಕ್ಷಣಗಳನ್ನ ಕಂಡು ಹಿಡಿಯೋದು ಬಹಳ ಕಷ್ಟವಾಗಿದ್ದರಿಂದ ಬೆಳೆ ಹೂವಾಡುವ ಹಂತದಲ್ಲಿದ್ದಾಗ ಅಂದ್ರೆ ಬಿತ್ತಿದ ಸುಮಾರು 50-60 ದಿನಗಳಲ್ಲಿ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರೊಪಿಕೊನಜೋಲ್ ಅಥವಾ 1 ಮಿಲಿಲೀಟರ್ ಟೆಬುಕೊನಜೋಲ್ ಇದರಿಂದ ನಾವು ಸಿಂಪರಣೆ ಮಾಡಬೇಕು. ಮತ್ತು ಬಹಳ ಮುಖ್ಯವಾಗಿ ಪ್ರತಿ ಎಕರೆಗೆ ಸುಮಾರು 250 ಲೀಟರ್ ಸಿಂಪರಣ ದ್ರಾವಣ ಬಹಳ ಉಪಯೋಗಿಸಬೇಕು. ಮತ್ತು ಈ ಶಿಲೀಂಧ್ರ ನಾಶಕಗಳ ಜೊತೆಗೆನೆ, ಯಾಕೆಂದ್ರೆ ನಮಗೆ ಇನ್ನೊಂದು ಪಾಡ್ ಬೋರರ್ ಈ ಒಂದು ಕಾಯಿ ಕೊರಕ ಹುಳದ ಪ್ರಮಾಣ ಕೂಡ ಬಹಳ ಇರತಕ್ಕಂಥದ್ದನ್ನ ರೈತರು ಈಗಾಗಲೇ ಮನಗಂಡಿದ್ದಾರೆ. ಈ ಶಿಲೀಂಧ್ರ ನಾಶಕಗಳ ಜೊತೆಗೇನೆ ಪ್ರತಿ ಲೀಟರ್ ನೀರಿಗೆ ಕೀಟನಾಶಕಗಳಾದಂತ 0.15 ಮಿಲಿ ಲೀಟರ್ ಕ್ಲೋರೆಂಟಿನ ಲಿಪ್ರೋಲಿನ್ ಅಥವಾ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5SG ಮಿಶ್ರಣ ಮಾಡಿ ಸಿಂಪರಣೆ ಮಾಡುವುದರಿಂದ ಸುಕ್ಕು ರೋಗದ ಜೊತೆಗೆ ಕಾಯಿ ಕೊರಕ ರೋಗದ ಹುಳದ ಬಾಧೆಯನ್ನು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹತೋಟಿಗಳನ್ನ ಎಲ್ಲಾ ಕಡಲೆ ಬೆಳೆಯುವ ರೈತರು ಸಾಮೂಹಿಕವಾಗಿ ಅನುಸರಿಸಿದೊಳಗ ಈ ಎರಡೂ ಪ್ರಮುಖವಾದಂತ ರೋಗಗಳನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಹೆಚ್ಚಿನ ಇಳುವರಿಯನ್ನ ಪಡೆಯಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಇನ್ನ ಈ ಹಿಂಗಾರಿ ಜೋಳದೊಳಗ ಬರ್ತಕ್ಕಂತ ರೋಗಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಹಿಂಗಾರಿ ಜೋಳ ಕೂಡ ನಮ್ಮ ಉತ್ತರ ಕರ್ನಾಟಕದ ಅತಿ ಪ್ರಮುಖವಾದಂತಹ ಬೆಳೆ ಆಗಿದೆ. ಸುಮಾರು 14-15 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಈ ಹಿಂಗಾರಿ ಜೋಳವನ್ನ ನಮ್ಮ ಒಂದು ರಾಜ್ಯದಲ್ಲಿ ಬೆಳೆಯಲಾಗ್ತದೆ. ಈ ಹಿಂಗಾರಿ ಜೋಳದಲ್ಲೇ ಎರಡು ರೋಗಗಳು ಬಹಳ ಪ್ರಮುಖವಾಗಿ ಕಾಣಿಸ್ತವ್ರಿ. ಮೊದಲನೇದಾಗಿ ಕಪ್ಪು ಕಾಂಡ ಕೊಳೆ ರೋಗ, ಇದನ್ನ ನಾವು ಚಾರ್ಕೋಲ್ ರಾಟ್ ಅಂತ ಕೂಡ ಹೇಳ್ತೇವೆ, ಮತ್ತು ಕಾಡಿಗೆ ರೋಗ. ಈ ಎರಡು ರೋಗಗಳು ಈ ಹಿಂಗಾರಿ ಜೋಳದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದೊಳಗೆ ಕಾಣಿಸ್ತವ್ರಿ. ಕಪ್ಪು ಕಾಂಡ ಕೊಳೆ ರೋಗದ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಈ ಹಿಂಗಾರಿ ಜೋಳದೊಳಗೆ ಕಪ್ಪು ಕಾಂಡ ಕೊಳೆ ರೋಗ ಸಾಮಾನ್ಯವಾಗಿ ಕಂಡು ಬರತಕ್ಕಂತ ರೋಗ ಇದು. ಈ ರೋಗದಿಂದ ಕಾಳಿನ ಇಳುವರಿ ಕಡಿಮೆ ಆಗುವುದಲ್ಲದೆ ಮೇವಿನ ಗುಣಮಟ್ಟ ಕೂಡ ಕಡಿಮೆ ಆಗ್ತದೆ. ಈ ರೋಗದ ಪ್ರಮುಖ ಲಕ್ಷಣ ಜೋಳ ಕೊಯ್ಲಿಗೆ ಬಂದಂತ ಸಂದರ್ಭದೊಳಗ ಇದನ್ನ ಪ್ರಾರಂಭದೊಳಗೆ ಗೊತ್ತಾಗುದಿಲ್ಲರಿ. ಆಲ್ಮೋಸ್ಟ್ ಈ ಕಾಳು ತೆನೆಯಲ್ಲಿ ಕಾಳು ಕಟ್ಟಿದ ನಂತರ ಹೆಚ್ಚು ಕಡಿಮೆ ಜೋಳವನ್ನ ಕೊಯ್ಲಿಗೆ ಬಂದಂತ ಸಂದರ್ಭದೊಳಗ ದಂಟುಗಳು ಮುರಿದು ನೆಲಕ್ಕೆ ಬೀಳತಕ್ಕಂಥದ್ದನ್ನ ನೋಡಬಹುದು. ಇಲ್ಲೊಂದು ಅಥವಾ ಬಹಳಷ್ಟು ದಂಟುಗಳು ಕೆಳಭಾಗದ ಒಂದು ನೋಡಲ್ ರೀಜನ್ ಇಂದ ಮುರಿದು ಬೀಳತಕ್ಕಂಥದ್ದನ್ನ ಬಹಳ ಸಾಮಾನ್ಯವಾಗಿ ನಾವು ನೋಡಬಹುದು. ಇಂತಹ ಮುರಿದಿದ್ದ ದಂಟುಗಳನ್ನ ನೀವು ಕುಡುಗೋಲಿನಿಂದ ಹಿಂಗ ಸೀಳಿ ನೋಡಿದಂತ ಸಂದರ್ಭದೊಳಗ ಒಳಗಿನ ಕಾಂಡ ಎಳೆಯಾಳೆಯಾಗಿರುವುದಲ್ಲದೆ ಕಪ್ಪಾಗಿರುವುದನ್ನು ನಾವು ನೋಡಬಹುದು. ಸಂಪೂರ್ಣವಾಗಿ ಕಪ್ಪಾಗಿ ಬಿಟ್ಟಿರ್ತದೆ, ಅದಕ್ಕೆ ಇದನ್ನ ಕಪ್ಪು ಕಾಂಡ ಕೊಳೆ ರೋಗ ಅಂತ ನಾವು ಹೇಳಬಹುದು. ಇಂತಹ ದಂಟಿನಲ್ಲಿ ತೆನೆಗಳ ಗಾತ್ರ ನೋಡಿ, ನೀವು ಉಳಿದಂತ ಎತ್ತರವಾಗಿ ಬೆಳೆದಂತ ಏನು ನಿಂತಿರ್ತಾವಲ್ಲ ಆ ಗಿಡದ ತೆನೆ ನೋಡಿ, ಮತ್ತು ಈ ಮುರಿದು ಬಿದ್ದಂತ ದಂಟಿನ ತೆನೆಗಳನ್ನ ನೋಡ್ರಿ. ಈ ಇದರಲ್ಲಿ ಈ ಮುರಿದು ಬಿದ್ದಂತ ತೆನೆಗಳಲ್ಲಿ ತೆನೆಗಳ ಗಾತ್ರ ಕಡಿಮೆ ಆಗಿರುವುದಲ್ಲದೆ ಕಾಳಿನ ಗಾತ್ರ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿರುವುದನ್ನ ನಾವು ನೋಡಬಹುದು. ಕಪ್ಪು ಕಾಂಡ ಕೊಳೆ ರೋಗ ಏನದಲ್ರಿ, ಇದು ಯಾವ ಸಂದರ್ಭದಾಗ ಹೆಚ್ಚಾಗಿ ಬರ್ತದೆ? ಇದು ಮ್ಯಾಕ್ರೋಕೋಮಿನ ಫ್ಲಾಜೆಲಿನ್ ಅಂತಕ್ಕಂತ ಶಿಲೀಂಧ್ರದಿಂದನೇ ಬರ್ತದ್ರಿ. ಈ ರೋಗದ ರೋಗ ಕಣಗಳು ಈ ಭೂಮಿಯೊಳಗ ವಾಸವಾಗಿರುವುದರಿಂದ ಮಣ್ಣಿನಲ್ಲಿಯ ತೇವಾಂಶ ಕಡಿಮೆಯಾದಾಗ ಮತ್ತು ಮಣ್ಣಿನ ಉಷ್ಣತಾಮಾನ ಸುಮಾರು 32-35 ಡಿಗ್ರಿ ಅಷ್ಟು ಹೆಚ್ಚಿನದಿದ್ದಾಗ ರೋಗದ ತೀವ್ರತೆ ಹೆಚ್ಚಾಗಿ ಕಾಣಿಸ್ತದ್ರಿ. ಇದನ್ನ ಸಾಮಾನ್ಯವಾಗಿ ನಾವು January 15-15 ಈ ಸಂದರ್ಭದೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ದಂಟುಗಳು ಮುರಿದು ಬೀಳತಕ್ಕಂಥದ್ದನ್ನ ನಾವು ಕಾಣಬಹುದು. ಈ ರೋಗದ ಹತೋಟಿಗಾಗಿ ರೈತರು ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದೆ, ಈ ರೋಗದ ರೋಗಾಣು ಕೂಡ ಮಣ್ಣಿನಲ್ಲಿ ವಾಸವಾಗಿರುವುದರಿಂದ ಪ್ರತಿ ವರ್ಷ ನಾವು ಅದೇ ಹೊಲಕ್ಕೆ ಜೋಳವನ್ನು ಬೆಳೆಯದೆ ಗೋಧಿ ಬೆಳೆಯುವುದರಿಂದ ಕಾಲುಗೈ ಮಾಡತಕ್ಕಂಥದ್ದು ಬಹಳ ಮುಖ್ಯ ರೀ. ಇದರ ಜೊತೆಗೇನೆ ಹಿಂಗಾರಿ ಜೋಳ ಬೆಳೆಯುವ ಹೊಲವನ್ನ 8-9 ಅಂಗುಲದ ಆಳದವರೆಗೆ ನೇಗಿಲು ಹೊಡಿತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇದನ್ನು ಮಾಡೋದ್ರಿಂದ ಈ ಶಿಲೀಂಧ್ರದ ರೋಗ ಕಣಗಳನ್ನ ನಾವು ಸಂಪೂರ್ಣವಾಗಿ ಭೂಮಿಯ ತಳಮಟ್ಟಕ್ಕೆ ಸೇರಿಸುವುದರಿಂದ ಈ ರೋಗದ ತೀವ್ರತೆಯನ್ನ ಕಡಿಮೆ ಮಾಡಬಹುದು. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಬಿಡುಗಡೆ ಮಾಡಿರ್ತಕ್ಕಂತ ಈಗ 3-4-5 ವರ್ಷಗಳ ಹಿಂದೆ ನಾವು ಏನ್ ಬಿಡುಗಡೆ ಮಾಡಿದೀವಿ, SPV 2217 ಮತ್ತು ಈ ಒಂದು ತಳಿ ಈ ಒಂದು ರೋಗಕ್ಕೆ ನಿರೋಧಕ ಶಕ್ತಿಯನ್ನ ಹೊಂದಿರುವುದರಿಂದ ರೈತರು ಈ ಒಂದು ತಳಿಯನ್ನ ಬೆಳೀತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಮಾಲ್ದಂಡೆ ಬದಲು ಈ SPV 2217 ಬೆಳಿಬೇಕು ಮತ್ತು ಬಿತ್ತುವ ಪೂರ್ವದಲ್ಲಿ ನೀವು SPV 2217 ಉಪಯೋಗ ಮಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಕಾರ್ಬನ್ ಡೈಜಿನ್ ಅದನ್ನ ಉಪಯೋಗ ಮಾಡಿ, ಅಥವಾ ಇದು ನಾವು ಕೆಮಿಕಲ್ ಬೇಡಪ್ಪ ಅಂತಂದ್ರೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 10 ಗ್ರಾಂ ಟ್ರೈಕೋಡರ್ಮ ಹುಡಿಯಿಂದ ಬೀಜೋಪಚಾರ ಮಾಡಿ ಬಿತ್ತಿದ್ರೆ ಈ ಒಂದು ರೋಗವನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಬಹುದು. ಮತ್ತು ಈ ಬೀಜೋಪಚಾರದ ಜೊತೆಗೇನೆ ನಾವು ಕಡಲೆ ಬೆಳೆಯನ್ನ ನಾನು ಈಗ ಸಿಡಿ ರೋಗದಲ್ಲಿ ಯಾವ ರೀತಿ ತಿಳಿಸಿದೆ, 1 ಕಿಲೋಗ್ರಾಂ ಟ್ರೈಕೋಡರ್ಮ ಹುಡಿಯನ್ನ 100 ಕಿಲೋಗ್ರಾಂ ಪುಡಿ ಮಾಡಿದ ಸಗಣಿ ಗೊಬ್ಬರ ಅಥವಾ ಒಂದು 100 ಕಿಲೋಗ್ರಾಂ ಎರೆಹುಳು ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಬಿತ್ತುವ ಸಂದರ್ಭದಲ್ಲಿ ಬೀಜಗಳ ಸಾಲಿನಲ್ಲಿ ಬೀಳುವಂತೆ ಮಾಡುವುದರಿಂದ ಇದನ್ನ ಹೆಚ್ಚು ಕಡಿಮೆ ಒಂದು ಎಕರೆಗೆ ಈ ಒಂದು ಪ್ರಮಾಣದ ಒಂದು 100 ಕೆಜಿಯನ್ನ ಬೀಜಗಳ ಸಾಲುಗಳಲ್ಲಿ ಬಿತ್ತನೆ ಸಮಯದಲ್ಲಿ ಹಾಕೋದ್ರಿಂದ ಈ ಒಂದು ಕಪ್ಪು ಕಾಂಡ ಕೊಳೆ ರೋಗವನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಯಾವ ರೈತರಿಗೆ ನೀರಿನ ಅನುಕೂಲತೆ ಇದೆ, ಯಾಕಂದ್ರೆ ಹೆಚ್ಚಾಗಿ ನೀರಿನ ಲಭ್ಯತೆ ಇರತಕ್ಕಂಥದ್ದು ಬಹಳ ಕಡಿಮೆ, ಹಿಂಗಾರಿ ಜೋಳ ಬೆಳೆಯತಕ್ಕಂಥದ್ದು, ಆದ್ರೆ ಎಲ್ಲಿ ನೀರಿನ ಲಭ್ಯತೆ ಇದೆ ಈ ನವಲಗುಂದ ನರಗುಂದ ಇರಬಹುದು ಇನ್ನೂ ಕೆಲವು ಭಾಗಗಳಲ್ಲಿ ಲೇಟ್ ಆಗಿ ನೀರು ಕೊಡ್ತಕ್ಕಂತಹ ಸಂದರ್ಭದೊಳಗ ಬೆಳೆ ಹೂವಾಡುವಂತದೊಳಗ ಮೊದಲೇನು ಕೊಡೋದು ಬೇಕಾಗಿಲ್ಲರಿ, ಎನಿ ಹೊರಗಡೆ ಬರ್ತಾವಲ್ಲ ಆ ಸಂದರ್ಭದೊಳಗ 15 ದಿನದೊಳಗ ಒಂದು ಅಥವಾ 2 ನೀರನ್ನು ಕೊಟ್ಟಂತ ಸಂದರ್ಭದಲ್ಲಿ ಈ ರೋಗ ಸಂಪೂರ್ಣವಾಗಿ ಬರದಂತೆ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಮಣ್ಣಿನೊಳಗ ತೇವಾಂಶ ಹೆಚ್ಚಾಗಿ ಇದ್ದಂತ ಸಂದರ್ಭದೊಳಗ ಈ ಒಂದು ರೋಗದ ಪ್ರಮಾಣ ಕಡಿಮೆ, ಅದು ಕೂಡ ಬೆಳೆ ಹೂವಾಡುವ ಹಂತದಿಂದ ಹೆಚ್ಚು ಕಡಿಮೆ ಬೆಳೆ ಕಟಾವಿಗೆ ಬರುವ ತನಕ ಮಣ್ಣಿನಲ್ಲಿ ಈ ಒಂದು ತೇವಾಂಶ ಹೆಚ್ಚಿಗೆ ಇರುವಂತೆ ನೋಡಿಕೊಂಡ್ರೆ ಖಂಡಿತವಾಗಿಯೂ ಈ ರೋಗವನ್ನು ಸಂಪೂರ್ಣವಾಗಿ ಬರೀ ನೀರು ಹಾಯಿಸೋದ್ರಿಂದನೇ ನಾವು ಕಡಿಮೆ ಮಾಡಬಹುದು. ಇನ್ನು ಹಿಂಗಾರಿ ಜೋಳದಲ್ಲಿ ಬರುವ ಕಾಡಿಗೆ ರೋಗದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಖಂಡಿತ, ನಮ್ಮ ರಾಜ್ಯದಲ್ಲೇ ಹಿಂಗಾರಿನಲ್ಲಿ ಬೆಳೆದ ಜೋಳದೊಳಗ 3 ರೀತಿಯ ಕಾಡಿಗೆ ರೋಗಗಳನ್ನ ನಾವು ಕಾಣಬಹುದು. ಆದ್ರೆ ಕಾಳಿನ ಕಾಡಿಗೆ ರೋಗ ಅಂತ ಏನ್ ಹೇಳ್ತೀವಿ ನಾವು, ಗ್ರೇನ್ ಸ್ಮಟ್ ಅಂತ ಹೇಳ್ತೀವಿ ಇದನ್ನ ಇಂಗ್ಲಿಷ್ ನಲ್ಲಿ, ಕಾಳಿನ ಕಾಡಿಗೆ ರೋಗ ಅತಿ ಸಾಮಾನ್ಯವಾಗಿ ಬರತಕ್ಕಂಥದ್ದನ್ನ ನಾವು ನೋಡಬಹುದು. ಎಲ್ಲಾ ಕಾಡಿಗೆ ರೋಗಗಳ ಲಕ್ಷಣಗಳನ್ನ ಜೋಳದ ತೆನೆ ಬಂದ ನಂತರವೇ ಕಾಣಬಹುದು, ಯಾಕಂದ್ರೆ ಕಾಡಿಗೆ ರೋಗ ಅಂದ್ರೆ ಅದು ತೆನೆ ಬಂದ ಮೇಲೆ ನಮಗೆ ಗೊತ್ತಾಗೋದು. ಮತ್ತು ಕಾಳಿನ ಕಾಡಿಗೆ ರೋಗದ ಪ್ರಮುಖ ಲಕ್ಷಣ ಅಂತಂದ್ರೆ ತೆನೆಯಲ್ಲಿರ್ತಕ್ಕಂಥ ಬಹುತೇಕ ಕಾಳುಗಳ ಬದಲು ಕಾಳಿಗಿಂತ ಸ್ವಲ್ಪ ದೊಡ್ಡದಾದ ಬೂದು ಬಣ್ಣದ ಕೋಶಗಳನ್ನ, ಶಿಲೀಂಧ್ರದ ಕೋಶಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈ ಕೋಶಗಳನ್ನ ಕೈಯಿಂದ ಹಿಚ್ಚಿಕಿದಾಗ ಕೋಶದ ಒಳಗ ಕರಿ ಬಣ್ಣದ ಹುಡಿ ತುಂಬಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಸಡಿಲ ಕಾಡಿಗೆ ಅಥವಾ ವಿರಡ ಕಾಡಿಗೆ ಅಂತ ನಾವು ಏನ್ ಹೇಳ್ತೀವಿ, ಲೂಸ್ ಪಟ್ ಅಂತ ಏನ್ ಹೇಳ್ತೀವಿ, ಈ ರೋಗದ ಲಕ್ಷಣ ಅಂತಂದ್ರೆ ತೆನೆಯಲ್ಲಿ ಇರತಕ್ಕಂತ ಎಲ್ಲಾ ಕಾಳುಗಳು ಕಾಡಿಗೆ ಕೋಶಗಳಾಗಿ ಪರಿವರ್ತನೆ ಆಗ್ತವ್ರಿ. ಇಂತಹ ಕೋಶಗಳು ಹೊಲದಲ್ಲಿ ತಾವೇ ಒಡೆದು ಒಳಗಿರುವ ಕರಿ ಬಣ್ಣದ ಧೂಳನ್ನ ಹೊರಗೆ ಸೂಸ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ತೆನೆ ಕಾಡಿಗೆ ಹಗುರವಾಗಿ ನಾವು ಇದನ್ನ ಕಂಡುಕೊಳ್ಳಬಹುದು, ಏಕೆಂದ್ರೆ ಸಂಪೂರ್ಣವಾಗಿ ಜೋಳದ ತೆನೆ ಪೂರ್ತಿಯಾಗಿ ಶಿಲೀಂಧ್ರದ ಕೋಶವಾಗಿ ಪರಿವರ್ತನೆ ಆಗ್ತದೆ. ಅದರ ಒಂದು ಕಾಳು ಇರೋದಲ್ಲ, ಸಂಪೂರ್ಣವಾಗಿ ತೆನೆ ಏನಾಗಿಬಿಡುತ್ತೆ, ಒಂದೇ ಒಂದು ದೊಡ್ಡ ಕಾಡಿಗೆಯಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಈ ಕೋಶಗಳು ಹೊಲದಲ್ಲಿಯೇ ಹರಿಯುವುದರಿಂದ ಕೋಶದಲ್ಲಿರುವ ಎಲ್ಲಾ ಶಿಲೀಂಧ್ರಗಳು ಕಾಳಿಯಲ್ಲಿ ಹರಡ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದ್ರಿ. ಇನ್ನು ಈ ಕಾಡಿಗೆ ರೋಗವನ್ನ ಯಾವ ರೀತಿಯಾಗಿ ಹತೋಟಿ ಮಾಡಬಹುದಂತೀರಿ? ಮೊದಲನೇದಾಗಿ ಈ ಕಾಡಿಗೆ ರೋಗಗಳ ಹತೋಟಿಗಾಗಿ ಯಾವುದೇ ಕಾಡಿಗೆ ಇರಬಹುದು, ಅದು ಕಾಳಿನ ಕಾಡಿಗೆ ಇರಬಹುದು, ವಿರಳ ಕಾಡಿಗೆ ಇರಬಹುದು, ಅಥವಾ ತೆನೆ ಕಾಡಿಗೆ ಇರಬಹುದು, ಮೊದಲನೇದಾಗಿ ರೈತರು ಹೊಲದಲ್ಲಿ ಕಾಡಿಗೆ ರೋಗ ತಗುಲಿದ ತೆನೆಗಳೇನಾದ್ರೂ ಇದ್ರೆ ಅವುಗಳನ್ನ ಕಿತ್ತು ಸುಡುವುದರಿಂದ ರಾಶಿ ಮಾಡುವ ಸಂದರ್ಭದಲ್ಲಿ ಉಳಿದ ತೆನೆಗಳೊಂದಿಗೆ ಬೆರೆಯೋದನ್ನ ತಪ್ಪಿಸಬಹುದು. ಇದು ಬಹಳ ಮುಖ್ಯ ರೀ. ಹೊಲದೊಳಗೆ ಅಡ್ಡಾಡ್ತಕ್ಕಂತ ಸಂದರ್ಭದೊಳಗ ಎಲ್ಲಾದ್ರೂ ಕಾಡಿಗೆ ರೋಗ ಬಂದಂತ ತೆನೆಗಳೇನಾದ್ರೂ ಕಂಡ್ರೆ ಅವುಗಳನ್ನ ಕುಡುಗಲ್ನಿಂದ ಕತ್ತರಿಸಿ ಅಥವಾ ಮುರಿದು ಅವುಗಳನ್ನ ಹೊಲದಿಂದ ಹೊರಗಡೆ ತಂದು ಅವುಗಳನ್ನ ಸುಡೋದ್ರಿಂದ ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಯಾಕಂದ್ರೆ ಇಂತಹ ತೆನೆಗಳು ಒಳ್ಳೆಯ ತೆನೆಗಳಿಗೆ ಜೊತೆಗೆ ರಾಶಿ ಮಾಡತಕ್ಕಂತ ಸಂದರ್ಭದೊಳಗ ಮಿಕ್ಸ್ ಆಗೋದನ್ನ ನಾವು ತಡೆಗಟ್ಟಬಹುದು. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂತಹದ್ದು ಅಂದ್ರೆ ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಜೋಳದ ಬೀಜವನ್ನ 3 ಗ್ರಾಂ ವೈಟಾವ್ಯಾಕ್ಸ್ ಪವರ್, ನಾನು ಈಗಾಗಲೇ ಏನು ಕಡಲೆ ಬೆಲೆಯಲ್ಲಿ ಹೇಳಿದೆ ಆ ರೀತಿ 3 ಗ್ರಾಂ ವೈಟಾವ್ಯಾಕ್ಸ್ ಪವರ್, ಇದು ಸಂಯುಕ್ತ ಶಿಲೀಂಧ್ರ ನಾಶಕ, ಇದು ಸಿಗದೇ ಇದ್ರೆ 3 ಗ್ರಾಂ ಗಂಧಕದ ಪುಡಿ ಸಲ್ಫರ್ ಅಂತ ಏನ್ ಹೇಳ್ತೀವಿ, 3 ಗ್ರಾಂ ವೈಟಾವ್ಯಾಕ್ಸ್ ಪವರ್ ಅಥವಾ 3 ಗ್ರಾಂ ಗಂಧಕದ ಪುಡಿ ಅಥವಾ ಇವು ಎರಡೂ ಬೇಡಪ್ಪ ಅಂತಂದ್ರೆ ನಾನು ಈಗಾಗಲೇ ಹೇಳದಂಗೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 10 ಗ್ರಾಂ ಟ್ರೈಕೋಡರ್ಮ ಹುಡಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡತಕ್ಕಂಥದ್ದು ಬಹಳ ಬಹಳ ಅವಶ್ಯಕ. ಇನ್ನು ಈ ತುಕ್ಕು ರೋಗ ಅಥವಾ ಭಂಡಾರ ರೋಗದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ ಜೋಳದಲ್ಲಿ? ಈ ಮೊದಲು ಹಿಂಗಾರಿ ಜೋಳದೊಳಗೆ ತುಕ್ಕು ರೋಗದ ತೀವ್ರತೆ ಹೆಚ್ಚಾಗಿರಲಿಲ್ಲರಿ, ಆದ್ರೆ ನಾನು ನೋಡಿದ ಹಾಗೆ 3-4 ವರ್ಷಗಳಿಂದ ಹಿಂಗಾರಿ ಜೋಳದಲ್ಲಿಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ತುಕ್ಕು ರೋಗ ಅಥವಾ ಭಂಡಾರ ರೋಗ ಬಂದು ಕಾಳಿನ ಇಳುವರಿ ಕಡಿಮೆ ಆಗೋದಲ್ಲದೆ ಮೇವಿನ ಗುಣಮಟ್ಟ ಕೂಡ ಬಹಳ ಕಡಿಮೆ ಆಗೋದನ್ನ ಅನೇಕ ರೈತರು ಕಂಡಿರಬಹುದು. ಆದ್ದರಿಂದ ಈ ರೋಗವನ್ನು ಕೂಡ ಹತೋಟಿ ಮಾಡತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಬಹಳ ಅವಶ್ಯ. ಈ ತುಪ್ಪು ರೋಗದ ಪ್ರಮುಖ ಲಕ್ಷಣ ಏನಪ್ಪ ಅಂತಂದ್ರೆ, ಉಳಿದ ಭಂಡಾರ ರೋಗದಂತೆ ಗಿಡದ ಕೆಳಭಾಗದ ಎಲೆಗಳ ಕೆಳಬದಿಯಲ್ಲಿ ಸಣ್ಣ ದುಂಡನೆಯ ಅಥವಾ ಅಂಡಾಕಾರದ ತತ್ತಿ ಆಕಾರದ ಕೆಂಪು ಅಥವಾ ಕಂದು ಬಣ್ಣದ ಚುಕ್ಕೆಗಳನ್ನ ನಾವು ಕಾಣಬಹುದು. ನಂತರ ಈ ಚುಕ್ಕೆಗಳು ಮಧ್ಯಮ ಮತ್ತು ತುದಿಯಲ್ಲಿರುವ ಎಲೆಗಳಿಗೂ ಹರಡಿ ಎಲ್ಲಾ ಎಲೆಗಳು ಕೆಂಪಾಗಿ ಕಾಣ್ತಕ್ಕಂಥದ್ದನ್ನ ಸಾಮಾನ್ಯವಾಗಿ ನಾವು ನೋಡಬಹುದು. ಇಂಥ ಹೊಲಗಳಲ್ಲಿ ಅಡ್ಡಾಡಿದಂತಹ ಸಂದರ್ಭದೊಳಗೆ ನಮ್ಮ ಬಟ್ಟೆಗಳಿಗೂ ಕೂಡ ಕೆಂಪು ಹುಡಿ ಅಂಟಿಕೊಳ್ಳೋದನ್ನ ನಾವು ಸಾಮಾನ್ಯವಾಗಿ ನೋಡಬಹುದು. ಅಷ್ಟೊಂದು ಹೆಚ್ಚಿನ ಪ್ರಮಾಣದೊಳಗೆ ಈ ಒಂದು ರೋಗ ಬರತಕ್ಕಂಥದ್ದನ್ನ ನಾವು ನೋಡಬಹುದು. ಈ ತುಕ್ಕು ರೋಗ ಹತೋಟಿಗಾಗಿ ರೈತರು ಸ್ವಲ್ಪ ಮಟ್ಟಿಗೆ ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ BSV 4 ಅಥವಾ SPV 2217 ನಾನು ಈ ತಳಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಬರ್ತದೆ, ಇದರಲ್ಲಿ ಬರೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಉಳಿದ ತಳಿಗಳಿಗಿಂತ, ಅಂದ್ರೆ ನೀವೇನು ಮಾಲದಂಡಿ ಬೆಳಿತೀರಿ ಆ ತಳಿಗಳಿಗಿಂತ ಕೂಡ ಈ ಎರಡೂ ತಳಿಯಲ್ಲಿ TSV 4 ಅಥವಾ SPV 2217 ತಳಿಗಳನ್ನ ಬಿತ್ತನೆಗಾಗಿ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ಬೆಳೆ ಸುಮಾರು 40-50 ದಿವಸ ಇದ್ದಾಗ ಈ ಸಂದರ್ಭದಲ್ಲಿ ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಂ ಮ್ಯಾನ್ಕೋಜೆಪ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಸೋಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡುವುದರಿಂದ ರೋಗದ ತೀವ್ರತೆಯನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ಗೋಧಿಯಲ್ಲಿ ಬರುವಂತಹ ರೋಗಗಳು ಏನೇನದಾವ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಒಳ್ಳೆಯದು. ಈ ಜೋಳ ಮತ್ತು ಕಡಲೆಯ ನಂತರ ನಮ್ಗೆ ಹಿಂಗಾರಿನೊಳಗೆ, ಅದರಲ್ಲಿಯೂ ನಮ್ಮ ಉತ್ತರ ಕರ್ನಾಟಕದೊಳಗೆ ಗೋಧಿ ಬೆಳೆ ಬಹಳ ಮುಖ್ಯವಾದಂತಹ ಬೆಳೆ ರೀ. ಈ ಬೆಳೆಯನ್ನ ಬಹುಶಃ ಮಳೆ ಆಶ್ರಯದೊಳಗೂ ಬೆಳೀತಾರೆ ಮತ್ತು ನೀರಾವರಿಯಲ್ಲಿಯೂ ಕೂಡ ಬೆಳೆಯುವುದನ್ನ ನಾವು ಸಾಮಾನ್ಯವಾಗಿ ನೋಡಬಹುದು. ಅದರಲ್ಲಿಯೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಬೆಳೆಯನ್ನ ಹೆಚ್ಚಿನ ಪ್ರಮಾಣದೊಳಗೆ ನೀರಾವರಿಯಲ್ಲಿ ಬೆಳೆಯುವುದನ್ನ ನೋಡಬಹುದು. ಮತ್ತು ಇನ್ನು ಧಾರವಾಡ, ಗದಗ ಹಾಗೂ ಬಿಜಾಪುರ ಜಿಲ್ಲೆಗಳಲ್ಲಿ ಈ ಬೆಳೆಯನ್ನ ಈ ಒಂದು ಮಳೆ ಆಶ್ರಯದಲ್ಲಿ ಕೂಡ ಬೆಳೆಯುವುದನ್ನ ನಾವು ನೋಡಬಹುದು. ಈ ಬೆಳೆಗೆ ಮುಖ್ಯವಾಗಿ 3 ರೋಗಗಳು ಸಾಮಾನ್ಯವಾಗಿ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದು. ತುಕ್ಕು ರೋಗ ಅಥವಾ ಭಂಡಾರ ರೋಗ, ಎಲೆಚುಕ್ಕೆ ರೋಗ ಮತ್ತು ಶಿಡಿ ರೋಗ. ಇವು 3 ರೋಗಗಳು ಸಾಮಾನ್ಯವಾಗಿ ಬರ್ತಾವ್ರಿ. ಆದ್ರೆ ಭಂಡಾರ ರೋಗ ಇದು ಬಹಳ ಮುಖ್ಯವಾದಂತಹ ರೋಗ ರೀ. ಇನ್ನು ಈ ತುಕ್ಕು ರೋಗ ಅಥವಾ ಭಂಡಾರ ರೋಗ ಅಂತ ಏನಂದ್ರಲ್ಲ, ಅದರ ಹತೋಟಿ ಬಗ್ಗೆ ತಿಳಿಸ್ಕೊಡ್ತೀರಿ? ಈ ಗೋಧಿ ಒಳಗೆ 3 ರೀತಿಯ ಭಂಡಾರ ರೋಗಗಳು ಇದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಎಲೆ ಭಂಡಾರ ರೋಗ ಏನಿದೆ ಇದು ಪ್ರತಿ ವರ್ಷ ಬಂದು ಹಾನಿಯನ್ನು ಉಂಟು ಮಾಡ್ತದೆ ರೀ. ಈ ಎಲೆ ಭಂಡಾರ ರೋಗದ ಪ್ರಮುಖ ಲಕ್ಷಣ ಏನಪ್ಪ ಅಂತಂದ್ರೆ, ಪ್ರಾರಂಭದೊಳಗೆ ಗಿಡದ ಎಲೆಗಳ ಕೆಳಭಾಗದೊಳಗೆ ಸಣ್ಣ ಅಂಡಾಕಾರದ ಕಂದು ಬಣ್ಣದ ಗುಳ್ಳೆಗಳಂತೆ ಕಾಣಿಸಿಕೊಂಡು ನಂತರ ಕೆಂಪು ಬಣ್ಣಕ್ಕೆ ತಿರುಗತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ರೋಗದ ತೀವ್ರತೆ ಹೆಚ್ಚಾಗಿ ಬಂದ ಹೊಲದೊಳಗೆ ಅಡ್ಡಾಡಿದಂತಹ ಸಂದರ್ಭದಲ್ಲಿ ಬಟ್ಟೆಗಳಿಗೆಲ್ಲ ಕೆಂಪು ಕಂದು ಬಣ್ಣದ ಹುಡಿ ಅಂಟಿಕೊಳ್ಳುವುದನ್ನ ಕೂಡ ನಾವು ನೋಡಬಹುದು. ಈಗಾಗಲೇ ನಾನು ಹೇಳಿದೆ, ಈ ಜೋಳದಲ್ಲಿಯೂ ಕೂಡ ಈ ರೀತಿ ಭಂಡಾರ ರೋಗದಿಂದ ಅಂಟಿಕೊಳ್ತದೆ. ಇದೇ ರೀತಿ ಗೋಧಿಯಲ್ಲಿಯೂ ಕೂಡ ಭಂಡಾರ ರೋಗ ಬಂದಂತ ಸಂದರ್ಭದೊಳಗೆ ನಾವು ಹೊಲದೊಳಗೆ ಅಡ್ಡಾಡಿದಂತ ಸಂದರ್ಭದೊಳಗೆ ನಮ್ಮ ಬಟ್ಟೆಗಳೆಲ್ಲ ಕೆಂಪು ಕಂದು ಬಣ್ಣದ ಹುಡಿ ಅಂಟಿಕೊಳ್ಳೋದನ್ನ ನಾವು ನೋಡಬಹುದು. ಈ ರೋಗವು ಹೆಚ್ಚಾಗಿ ನೀರಾವರಿಯಲ್ಲಿ ಬೆಳೆದ ಗೋಧಿಯಲ್ಲಿ ಹೆಚ್ಚಿಗೆ ಕಾಣಿಸಿಕೊಳ್ತದೆ. ಆದ್ರೆ ಧಾರವಾಡ ಜಿಲ್ಲೆಯಲ್ಲಿ ಮಳೆಯಾಶ್ರಯದಲ್ಲಿ ಬೆಳೆದಂತ ಒಂದು ಅಮೃತ ಅಂತಕ್ಕಂತ ಏನು ತಳಿ ಇದೆ, ಗೋಧಿ ತಳಿ ಇದೆ, ಅದರಲ್ಲಿಯೂ ಕೂಡ ಈ ಒಂದು ರೋಗ ಹೆಚ್ಚಿಗೆ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದ್ರಿ. ಇನ್ನು ಈ ಭಂಡಾರ ರೋಗದ ಹತೋಟಿಗಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ಈ ಭಂಡಾರ ರೋಗ ನಿರೋಧಕ ತಳಿಗಳನ್ನ ಕಂಡು ಹಿಡಿದಿದ್ದಾರೆ. ಆದ್ದರಿಂದ ರೈತರು ಬಿತ್ತನೆಗಾಗಿ ನಾನು ನೋಡಿದ ಹಾಗೆ ಈ ಒಂದು ಬಾಗಲಕೋಟೆ ಮತ್ತು ಈ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ರೈತರು ಇನ್ನೂ ಧಾರವಾಡ 162 ತಳಿಯನ್ನ ಬೆಳೀತಾ ಇದ್ದಾರೆ. ಆದ್ರೆ ಈ ಒಂದು ತಳಿಗೆ ಅತಿ ಹೆಚ್ಚಿನ ಪ್ರಮಾಣದೊಳಗೆ ನೀರಾವರಿಯಲ್ಲಿ ಬೆಳೆದಂತ ಧಾರವಾಡ 162 ತಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ರೋಗ ಬರ್ತದ್ರಿ. ಈ ಒಂದು ಧಾರವಾಡ 162 ತಳಿಯನ್ನ ಬೆಳೆಯದೆ ಇತ್ತಿತ್ತಲಾಗಿ ಬಿಡುಗಡೆ ಮಾಡಿದಂತ UAS 304, UAS 334 ಮತ್ತು MAX 6222 ಅಂದ್ರೆ MACS 6222 ಈ ಒಂದು ತಳಿಗಳನ್ನ ನೀರಾವರಿಯಲ್ಲಿ ಬೆಳೆಯತಕ್ಕಂಥ ರೈತರು ಉಪಯೋಗಿಸಿದರೆ ಈ ಒಂದು ಎಲೆ ಭಂಡಾರ ರೋಗವನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಮತ್ತು ಇನ್ನು ಮಳೆಯಾಶ್ರಯದಲ್ಲಿ ಬೆಳೀತಕ್ಕಂಥ ರೈತರು ಇದ್ರೆ ಈ ಅಮೃತ ಗೋಧಿಯನ್ನ ಬೆಳೆಯುವುದನ್ನ ಕಡಿಮೆ ಮಾಡಿ ಈ ಒಂದು ಬಿಜಕ ಹಳದಿ UAS 446 ಮತ್ತು DWR 2006 ತಳಿಗಳನ್ನ ನಾವು ಬಿತ್ತನೆಗೆ ಉಪಯೋಗಿಸಿದ್ರೆ ಈ ಮೇಲು ಜಮೀನಿನಲ್ಲಿಯೂ ಕೂಡ ನಾವು ಈ ಎಲೆ ಭಂಡಾರ ರೋಗದ ಒಂದು ತೀವ್ರತೆಯನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ರೆ ಈ ತಳಿಗಳನ್ನ ಬೆಳೆಯದೇ ಇದ್ದಂತ ಸಂದರ್ಭದೊಳಗೆ ಈ ಎಲ್ಲಾ ರೈತರು ಈ ಒಂದು ಶಿಲೀಂಧ್ರ ನಾಶಕದ ಸಿಂಪರಣೆಯನ್ನ ಮಾಡತಕ್ಕಂಥದ್ದು ಬಹಳ ಅವಶ್ಯ. ಈ ಶಿಲೀಂಧ್ರ ನಾಶಕವಾದಂತಹ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರೊಪಿಕೋನಸೋಲ್ ಅಥವಾ 1 ಮಿಲಿಲೀಟರ್ ಟೆಬುಕೋನಜೋಲ್ ಬೆಳೆ ಸುಮಾರು 60-65 ದಿವಸದಿದ್ದಾಗ ನೀವು ಧಾರವಾಡ 162 ಹಾಕಿದ್ರೆ ಖಂಡಿತವಾಗಿಯೂ ನೀರಾವರಿಯಲ್ಲಿ ಈ ಒಂದು ತಳಿಯನ್ನು ಬೆಳೆದ್ರೆ ರೋಗ ಬಂದೇ ಬರುತ್ತೆ. ಆದ್ರಿಂದ ರೈತರು 60-65 ದಿನದಿದ್ದಾಗ ಸಿಂಪರಣೆ ಮಾಡತಕ್ಕಂಥದ್ದು ಬಹಳ ಅವಶ್ಯಕ. ರೋಗ ಬರಲಿ ಬರದೇ ಇರಲಿ 162 ಮತ್ತು ಅಮೃತ ಬೆಳೆದಂತ ರೈತರು ಈ ಒಂದು ಶಿಲೀಂದ್ರನಾಶಕಗಳ ಸಿಂಪರಣೆ ಮಾಡತಕ್ಕಂಥದ್ದು ಬಹಳ ಅವಶ್ಯ. ರೋಗದ ತೀವ್ರತೆ ಇನ್ನೂ ಹೆಚ್ಚಿಗೆ ಆಯ್ತಂದ್ರೆ ಮತ್ತೆ 10-12 ದಿವಸದೊಳಗೆ ಇದೇ ಒಂದು ಶಿಲೀಂದ್ರನಾಶಕದಿಂದ ಮತ್ತೊಂದು ಸಿಂಪರಣೆಯನ್ನು ಮಾಡುವುದರಿಂದ ಈ ಒಂದು ಎಲೆ ಭಂಡಾರ ರೋಗವನ್ನು ಕಡಿಮೆ ಮಾಡಬಹುದು. ಮತ್ತು ಬಹಳ ಮುಖ್ಯವಾಗಿ ಈ ಸಿಂಪರಣೆ ಮಾಡೋದ್ರಿಂದ ಇನ್ನೊಂದು ಎಲೆ ಚುಕ್ಕೆ ರೋಗ ಅಥವಾ ಎಲೆ ಮಚ್ಚೆ ರೋಗ ಅಂತ ಏನ್ ಹೇಳ್ತೀವಿ ಈ ರೋಗ ಕೂಡ ಹತೋಟಿ ಆಗಿಬಿಡ್ತದೆ. ಇನ್ನ ಈ ಬುಡಕೊಳೆ ರೋಗ ಅಥವಾ ಈ ಶಿಡಿ ರೋಗ ಅದರ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಈ ಗೋಧಿ ಒಳಗೆ ಬುಡಕೊಳೆ ಅಥವಾ ಶಿಡಿ ರೋಗ ನೀರಾವರಿಯಲ್ಲಿ ಇದು ಹೆಚ್ಚಿಗೆ ಬರೋದಿಲ್ಲರಿ. ಆದ್ರೆ ಮಳೆಯಾಶ್ರಯದಲ್ಲಿ ಬೆಳೆತಕ್ಕಂತ ಏನು ರೈತರಿದ್ದಾರೆ ಅಂತ ಹೊಲದೊಳಗೆ ಸಾಮಾನ್ಯವಾಗಿ ಈ ಶಿಡಿ ರೋಗ ಅಥವಾ ಬುಡೆಕೊಳೆ ರೋಗ ಹೆಚ್ಚಾಗಿ ಬರ್ತದ್ರಿ. ಈ ರೋಗ ಬಿತ್ತಿದ ಸುಮಾರು 1-1.5 ತಿಂಗಳ ನಂತರ ಅಂದ್ರೆ 4-6 ವಾರದವರೆಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುವುದನ್ನ ನಾವು ನೋಡಬಹುದು. ರೋಗ ತಗುಲಿದ ಸಸಿಗಳ ಮೊದಲು ಹಳದಿಯಾಗಿ ಕೊನೆಗೆ ಒಣಗಿ ಸಾಯುವುದನ್ನ ನಾವು ನೋಡಬಹುದು. ನೀವು ಏನಾದರೂ ಇಂತಹ ಸಸಿಗಳನ್ನ ಕಿತ್ತು ತೆಗೆದು ವೀಕ್ಷಿಸಿದಾಗ ಗಿಡಗಳ ಬುಡಭಾಗದಲ್ಲಿ ಬಿಳಿಯ ಬಣ್ಣದ ಶಿಲೀಂಧ್ರ ಕೂಡ ಬೆಳೆದಿದ್ದನ್ನ ನಾವು ಕಾಣಬಹುದು. ಇದು ಬಹಳ ಮುಖ್ಯವಾದಂತಹದ್ದು. ನಂತರ ಅದರಲ್ಲಿಯೇ ದುಂಡಗಿನ ಕಂದು ಬಣ್ಣದ ಶಿಲೀಂಧ್ರದ ಬೀಜಾಣುಗಳು ಕೂಡ ಉತ್ಪತ್ತಿ ಆಗುವುದನ್ನ ನಾವು ಸಾಮಾನ್ಯವಾಗಿ ನೋಡಬಹುದು. ಹೌದ್ರಿ, ಇನ್ನು ಹತೋಟಿ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈ ರೋಗದ ಹತೋಟಿಗಾಗಿ ಈ ಒಂದು ರೋಗದ ರೋಗಾಣ ನಾನು ಏನ್ ಹೇಳಿದೆ, ಇದು ಭೂಮಿಯೊಳಗೆ ಅದೇ ಹೊಲದಲ್ಲಿಯೇ ವಾಸವಾಗಿರೋದ್ರಿಂದ ಗೋಧಿ ಬಿತ್ತುವ ಭೂಮಿಯನ್ನ ಆಳವಾಗಿ ಉಳುಮೆ ಮಾಡಬೇಕ್ರಿ. ಬಿತ್ತುವುದಕ್ಕಿಂತ ಮೊದಲು ಹೆಚ್ಚಿನ 8-9 ಅಂಗುಲ ಆಳವರುವಂತೆ ಈ ಭೂಮಿಯನ್ನ ಉಳುಮೆ ಮಾಡಬೇಕ್ರಿ. ಮತ್ತು ಪ್ರತಿ ವರ್ಷ ಅದೇ ಹೊಲಕ್ಕೆ ಗೋಧಿ ಬೆಳೆಯದೆ ಹಿಂಗಾರಿ ಜೋಳದಿಂದ ಕಾಲ್ಗೆ ಮಾಡಿ ಹೋದ ವರ್ಷ ಗೋಧಿಯನ್ನ ಹಾಕಿರ್ತೀರಿ ಮೇಲ್ಜಮೀನ್ಗೆ, ಅದೇ ಹೊಲದಲ್ಲಿ ಮುಂದಿನ ವರ್ಷ ನೀವು ಆ ಒಂದು ಗೋಧಿ ಬೆಳೆಯದೆ ಈ ಹಿಂಗಾರಿ ಜೋಳದಿಂದ ಕಾಲ್ಗೈ ಮಾಡೋದ್ರಿಂದ ಈ ಒಂದು ಶಿಡಿ ರೋಗದ ಪ್ರಮಾಣವನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುವುದು. ಮತ್ತು ಇದರ ಜೊತೆಗೇನೆ ಬಿತ್ತುವ ಪೂರ್ವದೊಳಗೆ ಪ್ರತಿ ಕಿಲೋ ಬೀಜಕ್ಕೆ 3 ಗ್ರಾಂ ವೈಟವ್ಯಾಕ್ಸ್ ಪವರ್ ಅಥವಾ 10 ಗ್ರಾಂ ಟ್ರೈಕೋಡರ್ಮ ಪುಡಿಯಿಂದ ಬೀಜೋಪಚಾರ ಮಾಡಿ ಬಿತ್ತಕ್ಕಂಥದ್ದು ಬಹಳ ಒಳ್ಳೆಯದು. ಡಾಕ್ಟರ್ ಪಿ ವಿ ಪಾಟೀಲ್ ಅವರೇ, ತಾವು ಇಲ್ಲಿವರೆಗೆ ಹಿಂಗಾರಿ ಬೆಳೆಗಳಾದ ಕಡಲೆ, ಜೋಳ ಹಾಗೂ ಗೋಧಿ ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳು ಯಾವದವು ಮತ್ತು ಅವುಗಳ ಲಕ್ಷಣಗಳು ಏನೇನದವು ಮತ್ತು ಅವುಗಳನ್ನು ಯಾವ ರೀತಿ ಹತೋಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಡಲೆ, ಜೋಳ ಹಾಗೂ ಗೋಧಿ ಬೆಳೆಗಳಿಗೆ ಬರುವ ರೋಗಗಳು ಹಾಗೂ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪಿ ವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಈಗ ಮೊರಬದ ದೇವಪ್ಪ ಮಲ್ಲಪ್ಪ ಹದ್ದಣ್ಣವರ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳು. ವಾಸುದೇವಾಗಿ ಹಾಗೂ ಜಯಮ್ಮ